ಇಂತಹ ತಳಿಗಳಲ್ಲಿ ಹೆಚ್ಚು ಶುಂಠಿ ರಿಕವರಿಯನ್ನ ಮಾಡಬಹುದು. ಸೊ ಇವು ಒಣಶುಂಠಿಗೆ ಸೂಕ್ತವಾದ ತಳಿಗಳು ಅಂತ ಹೇಳ್ಬೋದು. ಕೆಲವು ತಳಿಗಳು ಎರಡಕ್ಕೂ ಸೂಕ್ತ ಆಗಿರ್ತವೆ. ಉದಾಹರಣೆಗೆ ಹಸಿಗಾದ್ರೂ ಬಳಸ್ಬೋದು, ಒಣಶುಂಠಿಗಾದ್ರೂ ಮಾಡ್ಕೋಬಹುದು. ಈಗ ಕಾರ್ತಿಕ್ ಅನ್ನೋದು, ರಿಯೋ ಡಿ ಜನೇರ್ ಅನ್ನೋದು ನಾವು ಫೀಲ್ಡ್ ಅಲ್ಲಿ ಜಾಸ್ತಿ ನೋಡ್ತಕ್ಕಂಥ ತಳಿ ರಿಯೋ ಡಿ ಜನೇರ್. ಸೊ ಇದು ಎರಡೂ ಒಂದು ಉಪಯೋಗ ಕೂಡ ಬಳಸುತ್ತೆ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ಶುಂಠಿಯನ್ನ ಬಿತ್ತನೆ ಮಾಡ್ಕೋಬೇಕು ಅಂತ ಅಂದ್ರೆ ಎಷ್ಟೆಷ್ಟು ಶುಂಠಿ ಗಡ್ಡೆಗಳು ಬೇಕಾಗ್ತವೆ, ಮಡಿ ಇದನ್ನೆಲ್ಲ ಹೇಗೆಲ್ಲ ತಯಾರು ಮಾಡ್ಕೋಬೇಕಾಗತ್ತೆ ಅಂತೀರಿ? ಈಗ ಮುಖ್ಯವಾಗಿ ಇದನ್ನ ಏರು ಮಡಿಗಳಲ್ಲಿ ನೆಡಬೇಕಾಗುತ್ತೆ. ಶುಂಠಿ ಎಲ್ಲ ಸುಮಾರು ಜನ ರೈತರು ಮಾಡ್ತಾ ಇರ್ತಕ್ಕಂಥ ಪದ್ಧತಿನೇ ಅದು. ಯಾಕೆ ಮುಖ್ಯವಾಗಿ ಏರು ಮಡಿ ಮಾಡಕ್ಕೆ ಇಷ್ಟಪಡ್ತೀರಂದ್ರೆ ಶುಂಠಿಯಲ್ಲಿ ನೀರ್ ನಿಲ್ಲಬಾರದು. ಶುಂಠಿಗೆ ನೀರ್ ಬೇಕು, ಆದ್ರೆ ನೀರ್ ನಿಲ್ಲಬಾರದು. ಆ ದೃಷ್ಟಿಯಿಂದ ಏನ್ ಮಾಡ್ತೀವಿ, 10-15 feet ಉದ್ದ ಇರತಕ್ಕಂತ ಉದ್ದ ಮತ್ತೆ 3 feet ಅಗಲ ಇರತಕ್ಕಂತ ಏರು ಮಡಿಗಳನ್ನು ಮಾಡಿಕೊಂಡು 1 feet ಅಂತರದಲ್ಲಿ ನಾವು ಶುಂಠಿಯನ್ನ ನೆಟ್ಕೋತೀವಿ. ಸಾಧಾರಣ ಒಂದು 600-800 ಕಿಲೋಗ್ರಾಮ್ ಅಷ್ಟು ಹಸಿ ಕೊಂಬುಗಳು 1 acre ಬೇಕಾಗುತ್ತೆ. ಗೆಡ್ಡೆಗಳು ಅನ್ಬೋದು, ಗೆಡ್ಡೆಗಳು ಅನ್ಬೋದು ಅಥವಾ ಕೊಂಬುಗಳು ಅಂತ ಅಂದ್ರೆ ಅದನ್ನ ಚಿಕ್ಕ ಚಿಕ್ಕದಾಗಿ ಮಾಡಿ ನೆಟ್ಕೋಬೇಕಾಗುತ್ತೆ. ಗಡ್ಡೆ ಅಂದ್ರೆ ಎಂಟೈರ್ ಗಡ್ಡೆ ಆಗುತ್ತೆ, ಅದರನ್ನ ಬಿಡಿಸ್ಕೊಂಡು ಕೊಂಬುಗಳು ಅಂತ ಲೆಕ್ಕ ಮಾಡ್ತೀವಿ. ಸೊ ಅಷ್ಟು ಬೇಕಾಗುತ್ತೆ. ಇದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ ನಾಟಿ ಸಮಯದಲ್ಲಿ ಏನು ಶಿಫಾರಸು ಗೊಬ್ಬರ ಅಂತ, ಉದಾಹರಣೆಗೆ ಕೇರಳ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಒಂದು ಉದಾಹರಣೆ ಕೊಡ್ತಾರೆ. ಯಾಕಂದ್ರೆ ಕೇರಳದಲ್ಲಿ ಹೆಚ್ಚು ಶುಂಠಿಯನ್ನ ಬೆಳೀತಕ್ಕಂಥ ಪ್ರದೇಶ, ಅವರ ಒಂದು ಶಿಫಾರಸು ಏನಿದೆ ಅದನ್ನ ನೋಡೋದಾದ್ರೆ 75 kg ಸಾರಜನಕ, 50 kg ರಂಜಕ ಮತ್ತು 50 kg ಪೊಟ್ಯಾಷ್ ಅನ್ನ 1 hectare ಪ್ರದೇಶಕ್ಕೆ ಕೊಡಬೇಕಾಗುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇದರ ಜೊತೆಗೆ ಬರೀ ಗೊಬ್ಬರಗಳು ಒಂದೇ ಅಲ್ಲ, ಈಗ ಮುಖ್ಯವಾಗಿ ಒಂದು 25 tons ಅಷ್ಟು ನಾವು ಕೊಟ್ಟಿಗೆ ಗೊಬ್ಬರವನ್ನು ಕೊಡಬೇಕಾಗುತ್ತೆ ಹೆಕ್ಟೇರ್ಗೆ. ಅದ್ರ ಜೊತೆಗೆ 2 tons ಅಷ್ಟು ನೀಮ್ ಕೇಕ್ ಬೇವಿನ ಹಿಂಡಿಯನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದನ್ನ ಕೊಡೋ ವಿಧಾನ ನೋಡೋದಾದ್ರೆ ಸಾರಜನಕ ರಂಜಕ ಮತ್ತು ಪೊಟ್ಯಾಷನ್ನ ಎಲ್ಲ ಒಟ್ಟಿಗೆ ಕೊಡಬಾರದು. ಸಾರಜನಕದ ಅಂಶವನ್ನ ಪ್ರಾರಂಭಿಕ ಹಂತದಲ್ಲಿ ಅವಶ್ಯಕತೆ ಇರೋದಿಲ್ಲ. ಆ ದೃಷ್ಟಿಯಿಂದ ನಾವೇನ್ ಮಾಡ್ತೀವಿ, ನೆಲಕ್ಕೆ 50 kg ರಂಜಕ ಮತ್ತು 25 kg ಅಷ್ಟು ಪೊಟ್ಯಾಷನ್ ಕೊಡಿ ಅಂತ ಹೇಳ್ತೀವಿ ಪ್ರಾರಂಭದಲ್ಲಿ ನೆಲಕ್ಕೆ. ಅದು ಬೇಸಲ್ ಡೋಸ್ ಅಂತ ಕರೀತೀವಿ, ಮೂಲ ಗೊಬ್ಬರ. ಆಮೇಲೆ ಟಾಪ್ ಡ್ರೆಸ್ಸಿಂಗ್ ಅಥವಾ ಮೇಲ್ಗೊಬ್ಬರವಾಗಿ 37.5 kg ಅಷ್ಟು ಸಾರಜನಕ ನಾವು 60 days ಕೊಡಬೇಕಾಗುತ್ತೆ. ಆಮೇಲೆ 37.5 kg ಅಷ್ಟು ಸಾರಜನಕ ಮತ್ತೆ 25 kg ಅಷ್ಟು ಪೊಟ್ಯಾಷನ್ನ 120 days ನಂತರ ಕೊಡಬೇಕಾಗುತ್ತೆ. ಅಂದ್ರೆ ನಾಟಿ ಮಾಡಿದ 120 days ನಂತರ ಕೊಡಬೇಕಾಗುತ್ತೆ. ಅಂದ್ರೆ ಇದು ಹೆಕ್ಟೇರ್ಗೆ. ಇನ್ನು ಮುಖ್ಯವಾಗಿ ಗಡ್ಡೆಗಳನ್ನ ಹೇಗೆ ಇದಕ್ಕಾಗಿ ತಯಾರು ಮಾಡ್ಕೋಬೇಕಾಗತ್ತೆ? ಇದರಲ್ಲಿ 2 ವಿಧಾನ ಅನುಸರಿಸ್ತಾರೆ. ಸಾಂಪ್ರದಾಯಿಕವಾಗಿ ಅಂದ್ರೆ ಮೊದಲಿಂದ ಮಾಡ್ತಾ ಇರತಕ್ಕಂಥ ಪದ್ಧತಿ ಏನಂದ್ರೆ, ಗಡ್ಡೆಗಳನ್ನ ತಂದು ಕೊಂಬುಗಳನ್ನ ಬಿಡಿಸ್ಕೋತಾರೆ. ಸುಮಾರು 1-2 inches ಅಷ್ಟು ಉದ್ದ ಇರತಕ್ಕಂಥ ಕೊಂಬುಗಳು ಮಾಡಿಕೊಂಡು ಸಾಧಾರಣ 20-25 grams ತೂಕ ಇರಬೇಕಾಗುತ್ತೆ. ಇದನ್ನ ಬಿಡಿಸ್ಕೊಂಡು ಅದನ್ನ ಸ್ವಚ್ಛ ಮಾಡಿಕೊಂಡು ಸಾಧಾರಣ 1 acre ಪ್ರದೇಶ ಅಲ್ಲಿ ತಗೊಂಡಾದರೆ 600-800 kg ಅಷ್ಟು ನಾವು ಈ ಕೊಂಬುಗಳು ಬೇಕಾಗ್ತವೆ. ಇದನ್ನ ಏನ್ ಮಾಡ್ಕೋಬೇಕಂದ್ರೆ, ನೆಡೋಕ್ ಬಂದ ಮೊದಲು ಒಳ್ಳೆ ಶುಂಠಿಯನ್ನು ತರಬೇಕು ಮೊದಲನೇದಾಗಿ. ಯಾಕಂದ್ರೆ ಅದು ಖಾತ್ರಿ ಮಾಡ್ಕೋಬೇಕು, ಬಹಳ ಮುಖ್ಯವಾದಂಥ ಅಂಶ. ಆ ಶುಂಠಿಯನ್ನ ಕೊಂಬುಗಳನ್ನ ಬಿಡಿಸಿದ ಮೇಲೆ 0.3% ಅಂದ್ರೆ 3 grams 1 liter ನೀರಿಗೆ ಮ್ಯಾಂಕೋಜಬ್ ಪುಡಿ ಪ್ಲಸ್ 0.5 grams ಸ್ಪೆಕ್ಟ್ರೋಸೈಕ್ಲಿನ್, ಇದನ್ನ ಒಂದು ಮಿಶ್ರಣ ತಯಾರು ಮಾಡ್ಕೋಬೇಕು. ಇದರಲ್ಲಿ ಈ ಕೊಂಬುಗಳನ್ನ ಸುಮಾರು 1/2 hours ನೆನೆಸಬೇಕು. ಉದ್ದೇಶ ಇಷ್ಟೇ, ಇದರಲ್ಲಿ ಕೆಲವು ರೋಗಾಣುಗಳು ಗಡ್ಡೆ ಮುಖಾಂತರ ಬರ್ತವೆ. ಈ ಮ್ಯಾಂಕೋಜಬ್ ದ್ರಾವಣ ಮತ್ತು ಸ್ಟ್ರೆಪ್ಟೋಸೈಕ್ಲಿನ್ ಅಥವಾ ಕೆಲವರು ಕ್ಲೋರೋಪೈರಿಫಾಸ್ ಕೂಡ ಆಗ್ತಾರೆ. ಅದರಲ್ಲ ಉದ್ದೇಶ ಏನಂದ್ರೆ ಈ ಮೀಲಿ ಬಗ್ಸ್ ಕೂಡ ಬಂದಿರುವ ಚಾನ್ಸಸ್ ಇರುತ್ತೆ. ಆ ದೃಷ್ಟಿಯಿಂದ ಮತ್ತೆ ಈ ಗೆದ್ಲು ಕಾಟನೂ ಇರುತ್ತೆ. ಆ ದೃಷ್ಟಿಯಿಂದ ಏನ್ ಮಾಡ್ಬೇಕು, ಈಗ 3 grams ಮ್ಯಾಂಕೋಜಬ್ ಪ್ಲಸ್ 2 mL ಕ್ಲೋರೋಪೈರಿಫಾಸ್, ಇದು ಸ್ಟ್ಯಾಂಡರ್ಡ್. ಇದರ ಒಂದು ದ್ರಾವಣ ತಯಾರು ಮಾಡಿಕೊಂಡು ಅಂದ್ರೆ 1 liter ಅಷ್ಟು ಬೇಕಾದ್ರೆ ನಿಮ್ಮ ಬ್ಯಾರಲ್ ಎಷ್ಟಿದೆ ಅಷ್ಟು ಬ್ಯಾರಲ್ಗೆ ರೆಡಿ ಮಾಡಿಕೊಂಡು ಆ ಬ್ಯಾರಲ್ ಅಲ್ಲಿ ಈ ಕೊಂಬುಗಳನ್ನ ನಾವು ಅದ್ದಬೇಕಾಗುತ್ತೆ. 1/2 hours ಅದ್ಬಿಟ್ಟು ಆ ನಂತರ ಅದನ್ನ ಹೊರಗಡೆ ತೆಗೆದು 1-2-3 hours ಒಣಗಿಸಿ ಆಮೇಲೆ ಬಿತ್ತನೆ ಮಾಡ್ಕೋಬೇಕಾಗುತ್ತೆ. ಇದರಿಂದ ಕೆಲವೊಂದು ರೋಗಗಳ ಕೀಟಗಳನ್ನ ನಿಯಂತ್ರಿಸಬಹುದು. ಮುಖ್ಯವಾಗಿ ಈಗ ತಾವು ಹೇಳಿದಾಗೆ ಗೆದ್ದಲ ಸಮಸ್ಯೆಗಿಂತ ಮೇಲಿ ಬಗ್ಸ್ ಅಂತ ಬರುತ್ತೆ, ಅಂದ್ರೆ ಹಿಟ್ಟು ತೆಗಿನಿ ಅಂತ. ಅದರ ಜೊತೆಗೆ ಕೆಲವು ರೋಗಾಣುಗಳು, ಫಂಗಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಇದರಲ್ಲಿ ಕ್ಯಾರಿ ಆಗಿರುತ್ತೆ. ಅದೆಲ್ಲ ಈ ಮ್ಯಾಂಕೋಜಬ್ ಸ್ಟ್ರೆಪ್ಟೋಸೈಕ್ಲಿನ್ ಬಳಸೋದ್ರಿಂದ ಅವೆಲ್ಲೇ ಸಾಯ್ತವೆ. ಇನ್ನ ಈ ಪ್ರೋಟ್ರೇಗಳು ಅಂತ ಹೇಳ್ತಾ ಇರ್ತೀವಿ. ಸೊ ಇದು ಇತ್ತೀಚೆಗೆ ಮಾಡ್ತಾ ಇರ್ತಕ್ಕಂಥ, ಅದರಲ್ಲೂ ಕೂಡ ಸಸಿಗಳನ್ನ ತಯಾರಿಸ್ಕೋಬಹುದು. ಪ್ರೋಟ್ರೇ ಪದ್ಧತಿಯಲ್ಲಿ ಸಸಿಗಳನ್ನ ಮಾಡ್ಕೊಳ್ಳೋದ್ರಿಂದ ಒಂದು ಸಾಕಷ್ಟು ಅನುಕೂಲಗಳಿದಾವೆ. ಮುಖ್ಯವಾಗಿ ಏನ್ ಮಾಡ್ಬೋದು ಅಂದ್ರೆ, ಈ ಒಂದು ಪದ್ಧತಿಯಲ್ಲಿ ಕೊಂಬುಗಳನ್ನ ಬಿಡಿಸ್ಕೊಂಡಾದ್ಮೇಲೆ

ಅಂದರೆ ಗಡ್ಡೆಯಲ್ಲಿ ಇಟ್ಟು ತಿಗುಣಿ ಇರ್ತಕ್ಕಂಥದ್ದು. ಅಂದರೆ ಇವೆರಡಕ್ಕೂ ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂದರೆ ಶುಂಠಿ 3 ತಿಂಗಳು 2 ತಿಂಗಳು ಹಂತದಲ್ಲಿ ಈ ಕಾಂಡ ಕೊರೆಯುವ ಬಾಧ ಜಾಸ್ತಿ ಇರುತ್ತೆ. ಇದೇನು ಮರಿಗಳು ಏನು ಮಾಡ್ತಾವೆ ಅಂದರೆ ಕಾಂಡವನ್ನು ಕೊರಿತವೆ, ಕೊರೆದಾದ್ಮೇಲೆ ಸುಳಿ ಒಣಗ್ತಾ ಹೋಗುತ್ತೆ. ಸೊ ಒಣಗಿದ ಮೇಲೆ ತುದಿ ಮುಗಿತು, ಮತ್ತೆ ಪಕ್ಕದಲ್ಲಿ ಮರಿ ಬರಬೇಕಾಗುತ್ತೆ. ಪ್ರಮುಖವಾದಂಥ ಒಂದು ಲಕ್ಷಣ ಈ ಹಾನಿಯ ಲಕ್ಷಣ ಅಂತ ಹೇಳ್ಬೋದು. ಹತೋಟಿ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನೋಡೋದಾದ್ರೆ ಈಗ ಡೈಮಿಥಿಯೋಟ್ ಸಾಮಾನ್ಯವಾಗಿ ದೊರೆತಕ್ಕಂಥ ಕೀಟನಾಶಕ, ಅದನ್ನು 1.7 ml ಅಂದರೆ 1.5 ml ಅಷ್ಟು 1 ಲೀಟ್ರಿಗೆ ಬಳಸ್ಬೋದು. ಇಲ್ಲಾಂದರೆ ಮನೋಕ್ರೋಟೋಪಾಸ್ ಆದರೆ 2 ಮಿಲಿಯನ್ನ 1 ಲೀಟ್ರಿಗೆ ಹಾಕಿ ಸಿಂಪರಣೆ ಮಾಡೋದ್ರಿಂದ ಈ ಒಂದು ಉಳಿದ ಬಾಧೆಯನ್ನು ನಿಯಂತ್ರಣ ಮಾಡಬಹುದು. ಅದರ ಜೊತೆಗೆ ನಾ ಹೇಳಿದಾಗೆ ಶುಂಠಿಗೆ ಬರ್ತಕ್ಕಂಥ ಇನ್ನೊಂದು ಕೀಟ ಅಂದರೆ ಇಟ್ಟು ತಿಗಿನಿ. ಅದು ಕೊಯ್ಲಿನ ನಂತರ ಹೆಚ್ಚು ಸಮಸ್ಯೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಏನೇನು ಇತ್ತು ಅಂದರೆ ಕ್ಲೋರೋಪೈರಿಫಾಸ್ 2 ಮಿಲಿಯನ್ನು ನಾವು ಸುರಿಬೇಕಾಗುತ್ತೆ, ಗಡ್ಡೆಯಲ್ಲಿ ಸುರಿಬೇಕಾಗುತ್ತೆ. ಅದರ ಅದು ಉಪಚಾರ ಮಾಡಬೇಕಾಗುತ್ತೆ. ಅಂದರೆ 1 ಲೀಟರ್ ನೀರಿಗೆ 2 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ ದ್ರಾವಣವನ್ನು ಹಾಕ್ಕೊಂಡು ಕರಗಿಸ್ಕೊಂಡು ಅದನ್ನು ಉಪಚರಿಸಬೇಕಾಗುತ್ತೆ. ಗಡ್ಡೆಗಳಿಗೆ ಸುರಿಬೇಕು ಬೆಡ್ಗೆ, ಎಲ್ಲಿ ಸಮಸ್ಯೆ ಇದೆ ಅನ್ನೋ ಕಡೆ. ಇಲ್ಲಾಂದರೆ ಅದನ್ನು ಗಡ್ಡೆ ಕೊಯ್ಲಾದ್ಮೇಲೆ ಅದನ್ನು ಉಪಚಾರ ಮಾಡ್ಬೋದು ಅಂತ ಹೇಳ್ಬೋದು. ಇನ್ನು ರೋಗಗಳು ಯಾವ್ಯಾವ ಬರ್ತವೆ ಅಂತೀರಿ ಶುಂಠಿ ಬೆಳೆಗೆ? ಶುಂಠಿ ಬೆಳೆಗೆ ಒಂದು ಗಡ್ಡೆ ಕೊಳೆ ರೋಗ ಮುಖ್ಯವಾದಂಥ ರೋಗ ಅದು. ಇದರಲ್ಲಿ 2 ರೋಗಾಣುಗಳು ಸೇರ್ಕೊಂಡಿರುತ್ತೆ, ಅದರ ಜೊತೆಗೆ ಕೆಲವು ಸಮಯದಲ್ಲಿ ಜಂತುಗಳು ಕೂಡ ಸೇರ್ಕೊಳ್ಳುತ್ತೆ. ಅಂದರೆ ಬ್ಯಾಕ್ಟೀರಿಯಾ ಒಂದು, ಎರಡನೇದಾಗಿ ಒಂದು ಫಂಗಸ್ ಅಂದರೆ ಶಿಲೀಂಧ್ರ ಒಂದು, ಬ್ಯಾಕ್ಟೀರಿಯಾ ಒಂದು, ಮತ್ತೊಂದು ಜಂತುಗಳು. ಈ 3 ಸೇರಿ ಶುಂಠಿ ಗಡ್ಡೆ ಕೊಳೆ ರೋಗಕ್ಕೆ ಕಾರಣ ಆಗಿರ್ತವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ರೋಗವನ್ನು ನಿಯಂತ್ರಣ ಮಾಡೋಕ್ಕೆ ಸಮಗ್ರವಾದಂಥ ಒಂದು ಪದ್ಧತಿ ಅನುಸರಿಸಬೇಕಾಗುತ್ತೆ. ಸಮಗ್ರ ಪದ್ಧತಿ ಅಂತ ನೋಡೋದಾದ್ರೆ ಒಳ್ಳೆ ಗಡ್ಡೆಯನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಅದನ್ನು ಬೀಜೋಪಚಾರ ಮಾಡ್ಕೊಳ್ತಕ್ಕಂಥದ್ದು. ನಾಟಿ ಮಾಡಿದಾಗ ನಾಟಿ ಮಾಡೋ ಸಂದರ್ಭದಲ್ಲಿ ಇವ ಚೆನ್ನಾಗಿ ಬಸಕಾಲುಗಳನ್ನು ಕೊಡ್ತಕ್ಕಂಥದ್ದು, ಬಸಿಯನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಏನು ಈ ಗಡ್ಡೆ ಕೊಳೆ ರೋಗ ಬಂದಿರುತ್ತೋ ಅಂತ ಒಂದು ಪ್ರದೇಶಕ್ಕೆ ಕೆಲವು ಶಿಲೀಂಧ್ರನಾಶಕಗಳಾದ ಉದಾಹರಣೆಗೆ 2 ಗ್ರಾಂ ಕ್ಯಾಪ್ಟಾನ್ ಇರ್ಬೋದು, ಅಥವಾ ಮ್ಯಾಂಕೋಜೆಬ್ 2 ಗ್ರಾಂ ಪುಡಿ, ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ತಾಮ್ರದ ಆಕ್ಸಿಕ್ಲೋರೈಡ್ ಅಂತ ಬರುತ್ತೆ, ಅದು 3 ಗ್ರಾಂ. ಈ ಕೆಮಿಕಲ್ಸ್ ಅಲ್ಲಿ ಯಾವುದೇ ಒಂದನ್ನ 1 ಲೀಟರ್ ನೀರಿಗೆ ಬೆರೆಸ್ಕೊಂಡು ಅದನ್ನು ಸುರಿಬೇಕು, ಗಡ್ಡೆಗೆ ಸುರಿಬೇಕು. ಯಾಕಂದ್ರೆ ರೋಗಾಣು ಸಾಮಾನ್ಯವಾಗಿ ಮಣ್ಣಿನಲ್ಲೇ ಹರಡುತ್ತೆ. ಆ ದೃಷ್ಟಿಯಿಂದ ಇದನ್ನ ಸಿಂಪರಣೆಗಿಂತ ಈ ಬೆಡ್ಗಳು ಸುರಿಯೋದು ಬಹಳ ಮುಖ್ಯ. ಬುಡಕ್ಕೆ ಹಾಕ್ಬೇಕಾಗುತ್ತೆ. ಇದು ಮುಖ್ಯವಾಗಿ ಗೆಡ್ಡೆ ಕೊಳೆ ರೋಗ. ಗೆಡ್ಡೆ ಕೊಳೆ ರೋಗ ಇನ್ಯಾವ ರೋಗ ಬರುತ್ತೆ? ಅದ್ರ ಜೊತೆಗೆ ಎಲೆ ಚುಕ್ಕೆ ರೋಗ ಸ್ವಲ್ಪ ಮಟ್ಟಿಗೆ ಕಾಣಬಹುದು, ಹೆಚ್ಚು ಮಳೆ ಪ್ರದೇಶದಲ್ಲಿ ಅಥವಾ ಯಾವಾಗ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರುತ್ತೋ ಅಂತ ಸಂದರ್ಭದಲ್ಲಿ ಚುಕ್ಕೆಗಳು ಕಾಣಿಸ್ಕೊತವೆ ಎಲೆಗಳ ಮೇಲೆ. ಇದನ್ನ ಸುಲಭವಾಗಿ ನಿಯಂತ್ರಣ ಮಾಡಬಹುದು. ಉದಾಹರಣೆಗೆ ಮ್ಯಾಂಕೋಜಬ್ ದ್ರಾವಣ ಏನಿದೆ 2 ಗ್ರಾಂ 1 ಲೀಟರ್ಗೆ ಹಾಕಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಬೋರ್ಡ್ ತಯಾರು ಮಾಡ್ಕೊಳ್ತಕ್ಕಂಥ ರೈತರಿದ್ರೆ 1% ಬೋರ್ಡವನ್ನು ಕೂಡ ಇದಕ್ಕೆ ಸಿಂಪರಣೆ ಮಾಡಿ ಈ ಒಂದು ಎಲೆ ಚುಕ್ಕೆ ರೋಗವನ್ನು ನಿಯಂತ್ರಣ ಮಾಡಬಹುದು. ಇನ್ನು ಈ ಲಘು ಪೋಷಕಾಂಶಗಳ ಮಿಶ್ರಣ ಇಂಥದ್ದನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಈಗ ಒಂದು ಉದಾಹರಣೆಗೆ IASR ಕಾಲಿಕಟ್ಟವರು ಒಂದು ಸಂಶೋಧನೆಯಿಂದ ಹೊರಬಂದಿರತಕ್ಕಂತಹ IASR ಜಿಂಜರ್ ಸ್ಪೆಷಲ್ ಅಂತ ಹೇಳ್ತಾರೆ, ಶುಂಠಿ ವಿಶೇಷ ಅಂತ. ಇದರಲ್ಲೇ ಲಘು ಪೋಷಕಾಂಶಗಳು ಸೇರ್ಕೊಂಡಿದ್ದಾವೆ, ಅದೊಂದು ಮಿಶ್ರಣ. ಅದು ಈ ಒಂದು ಸಂಸ್ಥೆ ಶಿಫಾರಸಿನಂತೆ 3-4 ಸಾರಿ ಶುಂಠಿಗೆ ಸಿಂಪರಣೆ ಮಾಡಬಹುದು ಅಂತ ಹೇಳ್ತಾರೆ. ನಾಟಿ ಆದ್ಮೇಲೆ 1 ತಿಂಗಳಿಗೆ ಅಂದ್ರೆ 5 ಗ್ರಾಂ 1 ಲೀಟರ್ ಪ್ರಮಾಣದಲ್ಲಿ 30ನೇ ದಿವಸ 60ನೇ ದಿವಸ 90ನೇ ದಿವಸ 120ನೇ ದಿವಸ 3-4 ಸಾರಿ ಸಿಂಪರಣೆ ಮಾಡೋದ್ರಿಂದ ಶುಂಠಿ ಇಳುವರಿಯಲ್ಲಿ 20% ಜಾಸ್ತಿ ಮಾಡಬಹುದು ಅಂತ ಸಂಶೋಧನೆಯಿಂದ ಕಂಡು ಬಂದಿದೆ. ಅದನ್ನು ಬಳಸಬಹುದಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಶುಂಠಿ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SY ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 944-82-55-873. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 944-82-55-873. ತುಂಬ ಸಂತೋಷ ಡಾಕ್ಟರ್ ಚಂದ್ರಶೇಖರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಶುಂಠಿ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಶುಂಠಿ ಕೃಷಿ ಕುರಿತು ಯಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಡಾಕ್ಟರ್ SY ಚಂದ್ರಶೇಖರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಕಾಫಿ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ 50 ಕೆಜಿ ಚೀಲವೊಂದರ ಕಚ್ಚಾ ಕಾಫಿ ದರ ಅರೇಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಯಿಂದ 25,500 ರೂಪಾಯಿ, ಅರೇಬಿಕಾ ಚೆರಿ 14,500 ರೂಪಾಯಿಯಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,800 ರೂಪಾಯಿಯಿಂದ 22,300 ರೂಪಾಯಿ, ರೋಬಸ್ಟಾ ಚೆರಿ 11,900 ರೂಪಾಯಿಯಿಂದ 12,825 ರೂಪಾಯಿಗಳು. ಇಲ್ಲಿಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಿಧನ ಸುದ್ದಿ. ವಿರಾಜಪೇಟೆ ತಾಲೂಕು ಕದನೂರು ಗ್ರಾಮದ ಕುಂಜಪ್ಪ ವಿಠಲ ಮತ್ತು ಶೈಲಾ ಇವರ ದ್ವಿತೀಯ ಪುತ್ರಿ ಗಾನ ಗ್ರೀಷ್ಮ ಇವರು ಇಂದು ನಿಧನರಾಗಿರುತ್ತಾರೆ. 23 ವರ್ಷ ಪ್ರಾಯದ ಗಾನ ಗ್ರೀಷ್ಮ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಯೊಳಗೆ ಕದನೂರು ಗ್ರಾಮದ ಅವರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಸೋಮವಾರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಕಂತೆಬಸವನಹಳ್ಳಿ ಗ್ರಾಮದ ಸುಳ್ಯಕೋಡಿ ನಾಗರಾಜ್ ನಂದ ಇವರು ಇಂದು ನಿಧನರಾಗಿರುತ್ತಾರೆ. 59 ವರ್ಷ ಪ್ರಾಯದ ಸುಳ್ಯಕೋಡಿ ನಾಗರಾಜ್ ನಂದ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಅವರ ಸ್ವಗೃಹದಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆ ಮೈಸೂರು ವಿಭಾಗೀಯ ಕಚೇರಿ ಇವರ ಕಡೆಯಿಂದ ಕೊಡಗು ಜಿಲ್ಲಾಧಿಕಾರಿ ಅವರ ಕಚೇರಿನ ಕೂಡು ಕೂಟಲಿ ಇಂದು ಮಡಿಕೇರಿನ ಜಿಲ್ಲಾ ಪಂಚಾಯತ್ ಸಭಾವಾಡಲಿ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010 ಮತ್ತು ನಿಯಮಗಳು 2013 ದಾಖಲೆಗಳ ನಿರ್ವಹಣೆಯ ಬಗ್ಗೆಲಿ ಕಾರ್ಯಾಗಾರ ನಡೆದು ಕಾರ್ಯಾಗಾರನ ಉದ್ಘಾಟನೆ ಮಾಡಿ ಮಾತನಾಡಿದ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯನವು ಸಕಾಲ ಆರ್ಟಿಐ ಸೇವಾ ಸಿಂಧು ಯೋಜನೆಗಳಿಂದ ಜನಗಳಿಗೆ ಸರ್ಕಾರಿ ಇಲಾಖೆಗಳ ಕಡತ ಮತ್ತು ದಾಖಲೆಗಳನ್ನ ಸುಲಭಲ್ಲಿ ಪಡ್ಕೊಂಬಕ್ಕೆ ಅವಕಾಶ ಇದ್ದು ಇಂಥ ಸಂದರ್ಭದಲ್ಲಿ ಸಾರ್ವಜನಿಕ ಉದ್ದೇಶದ ಕಡತ ಸಂರಕ್ಷಣೆ ಅಗತ್ಯ ಅಂತ ಹೇಳಿದ್ರು. ಕಾರ್ಯಕ್ರಮದ ಆಯೋಜನೆಯ ಉದ್ದೇಶದ ಬಗ್ಗೆಲಿ ಮಾತಾಡಿದ ಹಿರಿಯ ಸಹಾಯಕ ನಿರ್ದೇಶಕ ಮಂಜುನಾಥ್ ಹೆಚ್ಎಲ್ನವು ರಾಜ್ಯ ಪತ್ರಾಗಾರ ಇಲಾಖೆ ಐತಿಹಾಸಿಕ ಮಹತ್ವದ ದಾಖಲೆಗಳ ನಿರ್ವಹಣೆ ಮಾಡ್ತಿದ್ದು ಇಂದಿನ ಕಡತ ಮುಂದಿನ ಪೀಳಿಗೆಗೆ ಐತಿಹಾಸಿಕ ದಾಖಲೆಗ ಆಗಿ ಉಪಯೋಗ ಆದೆ ಹಾಗಾಗಿ ಕಡತ ನಿರ್ವಹಣೆ ಕಾರ್ಯಾಗಾರ ಆಯೋಜನೆ ಮಾಡ್ಯೋಳು ಅಂತ ಹೇಳ್ದು. ಕಾರ್ಯಾಗಾರಲ್ಲಿ ಜಿಲ್ಲೆನ ಬೇರೆ ಬೇರೆ ಇಲಾಖೆನ 80 ಹೆಚ್ಚು ಅಧಿಕಾರಿಗ ಚಾಕ್ರಿಗಾರರು ಭಾಗವಹಿಸಿ ತರಬೇತಿ ಪಡ್ಕೊಂಡು ಕೊಡಗು ಜಿಲ್ಲಾ ಪಂಚಾಯತಿನ ಕಡೆಯಿಂದ ಇದೇ ತಿಂಗಳ 8 ತಾರೀಕು ಹೊತ್ತಾರೆ 10 ಗಂಟೆಯಿಂದ ಮಡಿಕೇರಿನ ಜಿಲ್ಲಾ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆ ಐಟಿಐಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ನಡೆಯಕೊಟ್ಟು ಈ ಉದ್ಯೋಗ ಮೇಳಲ್ಲಿ ಹೆಸರುಪಟ್ಟ ಕಂಪನಿಗ ಭಾಗವಹಿಸುತ್ತಿದ್ದು ಸಂದರ್ಶನ ಆದಂಗೆ ಚಾಕ್ರಿಗೆ ಅವಕಾಶ ಮಾಡಿಕೊಟ್ಟು ತರಬೇತಿಗೆ ಆಯ್ಕೆ ಮಾಡಿಕೊಂಡವೆ ಅಂತ ಗೊತ್ತಾವಟು. ಈ ಉದ್ಯೋಗ ಮೇಳಲ್ಲಿ ಜಿಲ್ಲೆನ ಸುಮಾರು 800 ಅಭ್ಯರ್ಥಿಗಳಿಗೆ ಅವಕಾಶ ಇದ್ದು 18-35 ವರ್ಷದೊಳಗಿನ ಹೈದ ಗೋಡೆಗ ಇದರ ಸದುಪಯೋಗ ಮಾಡಿಕೊಳ್ಳಕು ಅಂತ ಕೊಡಗು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾನವು ತಿಳಿಸೋಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಇದೇ ತಿಂಗಳ 8 ತಾರೀಕು ಕೊಡಗು ಜಿಲ್ಲೆನ ಎಲ್ಲಾ ನ್ಯಾಯಾಲಯಗಳಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡೆಯಕೊಟ್ಟು ಬಾಕಿ ಇರುವ ವ್ಯಾಜ್ಯಗಳಿಗೆ ತಕ್ಷಣ ಪರಿಹಾರ ಪಡ್ಕೊಂಬಕ್ಕೆ ಇದೊಂದು ಒಳ್ಳೆ ಅವಕಾಶ ಆಗಿದ್ದು ರಾಜಿಯಾಗುವಂತಹ ಅಪರಾಧ ಪ್ರಕರಣಗ ಮದುವೆ ಪ್ರಕರಣಗ ಸಿವಿಲ್ ಮತ್ತೆ ಇತರ ಪ್ರಕರಣಗ ಸೇರಿದಂಗೆ ಬೇರೆ ಬೇರೆ ಪ್ರಕರಣಗಳನ್ನ ರಾಜಿ ಸಂದಾನದಲ್ಲಿ ಬಗೆಹರಿಸಿಕೊಂಬ ಅವಕಾಶ ಇದಾಗಿದ್ದು ಕಡಿಮೆ ಖರ್ಚಲ್ಲಿ ಶೀಘ್ರ ತೀರ್ಮಾನಕ್ಕಾಗಿ ಇರುವ ಈ ಅವಕಾಶನ ಅಗತ್ಯ ಇರುವ ಸದುಪಯೋಗ ಮಾಡಿಕೊಳ್ಳಕ್ಕಿಂತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗ ತಿಳಿಸೋಳು. ವಿರಾಜಪೇಟೆ ಪುರಸಭೆನ ಮುಖ್ಯ ಅಭಿಯಂತರರಾಗಿ ನಯನಿ ಹೇಮಕುಮಾರ್ನವು ನೇಮಕ ಆಗಿದ್ದು ಈ ಹಿಂದೆನೂ ಪಟ್ಟಣ ಪಂಚಾಯತಿಲಿ ಉತ್ತಮ ಕಾರ್ಯನಿರ್ವಹಿಸಿದ್ದ ಹೇಮಕುಮಾರ್ನವು ಮುಖ್ಯ ಅಭಿಯಂತರರಾಗಿ ಮತ್ತೆ ಅಧಿಕಾರ ಸ್ವೀಕಾರ ಮಾಡಿರುವುದಕ್ಕೆ ಸಿಬ್ಬಂದಿಗ ಮತ್ತೆ ಸಾರ್ವಜನಿಕರು ಖುಷಿ ಹಂಚಿಕೊಂಡಳು. ವಿರಾಜಪೇಟೆ 1ನೇ ದರ್ಜೆ ಕಾಲೇಜಿನ IQAC ಮತ್ತೆ ಅಲ್ಪಸಂಖ್ಯಾತರ ಸಮಿತಿನ ಕಡೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣವನ್ನು ಉತ್ತೇಜಿಸುವುದು ಅಂತೇಳುವ ವಿಷಯದ ಬಗ್ಗೆಯಲ್ಲಿ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆದು ಸಂಪನ್ಮೂಲ ವ್ಯಕ್ತಿಯಾಗಿ ಮಾತಾಡಿದ ಕೊಡಗು ಜಿಲ್ಲಾ ಅಲ್ಪಸಂಖ್ಯಾತರ ಸಮಿತಿನ ಅಧ್ಯಕ್ಷ ಹನೀಫ್ ನಾವು ಅಲ್ಪಸಂಖ್ಯಾತರಿಗಿರುವ ವಿಶೇಷ ಪ್ರೋತ್ಸಾಹ ಹಣನ ವಿದ್ಯಾರ್ಥಿಗ ಸರಿಯಾದ ತರಲಿ ಉಪಯೋಗಿಸಿಕೊಂಡು ತಮ್ಮ ಬದುಕು ರೂಪಿಸಿಕೊಳ್ಳಕು ಅಂತ ಹೇಳ್ದು. ಕಾಲೇಜಿನ ಪ್ರಾಂಶುಪಾಲ ಕೆಸಿ ದಯಾನಂದನವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಸಮಿತಿನ ಸಂಚಾಲಕರು, ಸಹಸಂಚಾಲಕರು, ವಿದ್ಯಾರ್ಥಿಗ, ಉಪನ್ಯಾಸಕರು ಭಾಗವಹಿಸಿದ್ದು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ? ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ. ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಚ್ ಇನ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ರೀ ನೋಡ್ರಿ, ಕಳೆದ ವರ್ಷ ಮುಳಿಯಾದಿಂದ ನಮ್ ವೆಡ್ಡಿಂಗ್ ಆನಿವರ್ಸರಿಗೆ ನೀವು ಗಿಫ್ಟ್ ಕೊಟ್ಟ ಡೈಮಂಡ್ ನೆಕ್ಲೇಸ್ ಸೂಪರ್ ಅಲ್ವಾ? ಹಾ, ಅವತ್ತೇ ಸೂಪರ್ ಅಂದಿದ್ಯಲ್ಲ, ಪುನಃ ಯಾಕೆ? ಓಹೋ, ಗೊತ್ತಾಯ್ತು ಬಿಡು. ಮುಳಿಯಾದಲ್ಲಿ March 3 ಡೈಮಂಡ್ ಫೆಸ್ಟ್ ಇದೆ, ಜೊತೆಗೆ ವೆಡ್ಡಿಂಗ್ ಆನಿವರ್ಸರಿನೂ ಇದೆ ಅಲ್ವಾ? ಹಾಗಾದ್ರೆ ಪರ್ಚೇಸ್ ಮಾಡೋಕೆ ಹೋದ್ರಾಯ್ತು, ಸಂತೋಷ ಆಯ್ತಾ? ಥ್ಯಾಂಕ್ ಯು ರೀ. ಮುಳಿಯಾ ಜುವೆಲ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಅನ್ವೇಷಿಸಿ ಅತ್ಯದ್ಭುತ ಪವರ್ ಹಾಗೂ ಫ್ಯೂಚರಿಸ್ಟಿಕ್ ಡಿಸೈನ್, ಎಕ್ಸ್ಪೀರಿಯನ್ಸ್ ಮಾಡಿ ಸಾಟಿ ಇಲ್ಲದ ಸುರಕ್ಷತೆ, ಎಲ್ಲವೂ ಇದೊಂದರಲ್ಲೇ. ದ ವೇಟ್ ಇಸ್ ಓವರ್. ಪ್ರಸ್ತುತವಿದೆ ಸೆಗ್ಮೆಂಟ್ ನಲ್ಲೇ ಅತ್ಯಂತ ಸೇಫೆಸ್ಟ್ ಕಾರ್, ಹೊಚ್ಚ ಹೊಸ ಶ್ಕೋಡಾ ಕೈಲಾಕ್, ಇದೇ January 27 ಟೆಸ್ಟ್ ಡ್ರೈವ್ ಗೆ ಲಭ್ಯ. ಬುಕಿಂಗ್ಸ್ ಮತ್ತು ಟೆಸ್ಟ್ ಡ್ರೈವ್ ಗಾಗಿ ಭೇಟಿ ಕೊಡಿ ಪ್ಯಾಲೇಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಡ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ ಅಪ್ಲೈ. ಸ್ಕೋಡಾ. ಗರ್ವಾಲೆ ಗ್ರಾಮ ಹತ್ರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕಾಲ್ತರ್ ನಮ್ಮೆ ಇದೇ ಅಂಜಾಂಗ್. ನಾಳೆ 14 ಬೈಟ್ 12 ಇಂಜಿ, 6 ಬ್ಯಾಳಾಚೆ ಪೊಲಾಕ 8 ನಡಪ. ಭಕ್ತ ಮಹಾಜನ ಎಲ್ಲ ಬಂತು ದೇವಡ ಆಶೋದ ಪಡೆದು ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಆಡಳಿತ ಮಂಡಳಿಕಾರ ಪಿಂಜ ಗರ್ವಾಲೆ ಗ್ರಾಮಕಾರ ಕಟ್ಟಂಡಿತ. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606018. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಬೈಕ್ ಪ್ರಿಯರೇ, ಅಭ್ಯುದಯ್ ಮೋಟರ್ಸ್ ನಿಮಗಾಗಿ ಲೋನ್ ಮೇಳ ಆಯೋಜಿಸಿದೆ ಗೋಣಿಕೊಪ್ಪ ಕಾವೇರಿ ಕಾಲೇಜು ಎದುರು. ನಿಮ್ಮ ನೆಚ್ಚಿನ ರಾಯಲ್ ಎನ್ಫೀಲ್ಡ್ ಬೈಕ್ ಅನ್ನು ಕಮ್ಮಿ ಡೌನ್ ಪೇಮೆಂಟ್ ಮತ್ತು ಆಕರ್ಷಕ ಬಡ್ಡಿ ದರದಲ್ಲಿ ನಿಮ್ಮದಾಗಿಸಿಕೊಳ್ಳಿ. ಈ ಅದ್ಭುತ ಅವಕಾಶವನ್ನು ಪಡೆದುಕೊಳ್ಳಲು ಕೂಡಲೇ ಸಂಪರ್ಕಿಸಿ. ಕಾಲ್ 8277801357. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಾಸ್ ಫರ್ನಿಚರ್ ಗೆ ನಿಮ್ಮ ಹಳೆಯ ಡೈನಿಂಗ್ ಸೆಟ್, ಸೋಫಾ ಸೆಟ್, ಅಲ್ಮೆರಾ ಇನ್ನಿತರ ಫರ್ನಿಚರ್ ಗಳನ್ನು ತನ್ನಿ, ಹೊಸದರೊಂದಿಗೆ ಎಕ್ಸ್ಚೇಂಜ್ ಮಾಡಿ. ಇಎಂಐ ಫೆಸಿಲಿಟಿ ಲಭ್ಯ. ನಾಸ್ ಫರ್ನಿಚರ್, ಮಡಿಕೇರಿ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ಕರ್ನಾಟಕ ರಾಜ್ಯ ಪತ್ರಾಗಾರ ಇಲಾಖೆರ ಮೈಸೂರು ವಿಭಾಗೀಯ ಕಚೇರಿ ಪಿಂಜ ಕೊಡಗು ಜಿಲ್ಲಾಧಿಕಾರಿ ಕಚೇರಿಯ ಕೂಡು ಕೂಟತ್ ಸಾರ್ವಜನಿಕ ದಾಖಲೆಗಳ ಅಧಿನಿಯಮ 2010 ಮತ್ತು ನಿಯಮಗಳು 2013 ಹಾಗೂ ದಾಖಲೆಗಳ ನಿರ್ವಹಣೆ ಎನ್ನುವ ವಿಷಯ ತರಮೇದ ಕಾರ್ಯಾಗಾರ ಜಿಲ್ಲಾ ಪಂಚಾಯತ್ ಸಭಾಭಾಡಲಿ ಇಂದು ನಡೆದದ್ದು. ಕಾರ್ಯಾಗಾರತ್ನ ಉದ್ಘಾಟನೆ ಮಾಡಿರತಕ್ಕ ಪರಂದ ಹೆಚ್ಚುವರಿ ಜಿಲ್ಲಾಧಿಕಾರಿ ಐಶ್ವರ್ಯ ಸಕಾಲ ಸೇವಾ ಸಿಂಧು ಆರ್ಟಿಐ ಯೋಜನೆಯ ಮೂಲಕ ಸಾರ್ವಜನಿಕಂಗ ಸರ್ಕಾರಿ ಇಲಾಖೆಯ ಫೈಲು ಪಿಂಜ ದಾಖಲೆಯನ್ನು ಸುಲಭತ್ತ ಪಡೆದುಕ ಅವಕಾಶ ಉಂಡು ಆನಗುಂಡು ಸಾರ್ವಜನಿಕ ಉದ್ದೇಶಕ್ಕಾಯಿತು ಸರ್ಕಾರಿ ಫೈಲ್ರ ನಿರ್ವಹಣೆ ಮಾಡುವಂಡ ಕೂಟಕ್ಕೆ ಅದನ್ನು ಕಾತರಕ್ಷಣೆ ಮಾಡುವುದು ನಗರ ಕರ್ತವ್ಯ ಆಯಿತು ಅಣಿತ್ ಕಾರ್ಯಾಗಾರತರ ಧ್ಯೇಯೋದ್ದೇಶತ್ರ ಮೇಲೆ ಅರಿಚಿಟ್ಟುಕೊಡುತ್ತ ಜಿಲ್ಲೆಯ ಬಾರೆ ಬಾರೆ ಇಲಾಖೆಯ ಒಂಬದಾಂಗ ಅಧಿಕಾರಿಯ ಪಿಂಜ ಸಿಬ್ಬಂದಿಯ ಕೂಡಿಯಾಡಿ ತಿಂಜ ಕಾರ್ಯಾಗಾರತ್ ರಾಜ್ಯ ಪತ್ರಾಗಾರ